ಹೇಳ್ತಾ ಇದೆ ನನಗೆ ಇದಿಷ್ಟು ಬೇಡಾಗ್ಯದ, ಬೇಡವಾದ ವಸ್ತುವನ್ನು ಹೊರ ಹಾಕಬೇಕು ಅಂತದ್ದೇ ಹೇಳ್ತಾ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟೋ ಸಲ ಹಂಗೆ ಬಿಟ್ಬಿಡ್ತೀವಿ, ನೀರೇ ಕುಡಿದಲ್ಲ ಜಾಸ್ತಿ. ಇದು ಯಾವಾಗಲೂ ಕೂಡ ಮಾಡಬಾರ್ದು. ನಾವು ಸ್ವಯಂ ವೈದ್ಯವನ್ನು ಮಾಡೋದು ಅಂದ್ರೆ ನಾವೇ ನಮಗೋಸ್ಕರ ನಾವು ವೈದ್ಯ ಆಗ್ಬೇಕು. ಯಾಕಂದ್ರೆ ಒಳಗೆ ಒಬ್ಬ ರೋಗಿ ಇದ್ದಾನೆ, ಆ ರೋಗಿಯ ಮಾತು ಕೇಳುವಂಥ ವೈದ್ಯ ನೀವು ಆಗ್ರಿ. ಮತ್ತು ಮುಖ್ಯವಾಗಿ ಆಹಾರದಲ್ಲಿ ಈಗಂತೂ ಸಾಕಷ್ಟು ಸವಾಲುಗಳಿದೆ. ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ, ರಾಸಾಯನಿಕಗಳು ಮಿಕ್ಸ್ ಆಗಿದೆ. ಅಂಥದ್ರೊಳಗೆ ನಮ್ಮ ಆಹಾರವನ್ನು ನಾವು ಆಯ್ಕೆ ಮಾಡಿಕೊಂಡು ಸರಿಯಾಗಿ ತೆಗೆದುಕೊಳ್ಳೋಕೆ ಸಾಧ್ಯ ಆದರೆ ಖಂಡಿತವಾಗಿ ಕೂಡ ಉತ್ತಮವಾಗಿ ನಾವು ಪರಿಪೂರ್ಣ ಆರೋಗ್ಯದಿಂದ ನಾವು ನಳನಳಿಸ ಜೀವನ ಮಾಡ್ಬೋದು. ಎಂಥ ಸವಾಲುಗಳನ್ನು ಕೂಡ ನಾವು ಎದುರಿಸ್ಬೋದು ಅಂತ ನಮ್ಮ ರೈತ ಬಾಂಧವರಿಗೆ ಹೇಳ್ತಾ, ಹಾಗೆಯೇ ನಮ್ಮ ಸಾಮಾನ್ಯ ಜನರಿಗೆ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಆರೋಗ್ಯದಾಯಕವಾಗಿ ನಾವು ಜೀವನ ಮಾಡಬೇಕು ಅಂದರೆ ಅದಕ್ಕಾಗಿ ನಾವು ಪರಿಶ್ರಮ ಪಡಲೇಬೇಕಾದ ಕಾಲ ಬಂದು ಒದಗಿದೆ ಅನ್ನೋದನ್ನು ಹೇಳ್ತಾ, ಇಲ್ಲಿ ತನಕ ವಿಸ್ತೃತವಾಗಿ ಒಬ್ಬ ಕೃಷಿ ಪ್ರಾಧ್ಯಾಪಕರಾಗಿದ್ದು ಕೂಡ ನಿಮ್ಮ ಒಂದು ಆರೋಗ್ಯದ ಕಳಕಳಿಗೆ ಧನ್ಯವಾದ ಅಂತ ಹೇಳ್ತಾ, ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಪ್ರೊಫೆಸರ್ ರಾಜಶೇಖರ ಹೊಸಮನೆಯವರೇ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆರೋಗ್ಯಯುತ ಜೀವನ ಶೈಲಿ ಡಾಕ್ಟರ್ ಖಾದರ್ ವಲಿ ಅವರ ಕೊಡುಗೆ ಈ ಕುರಿತು ಪ್ರೊಫೆಸರ್ ರಾಜಶೇಖರ್ ಹೊಸಮನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್, ಸಂಕಲನ ಸುಮಾ ಸುರೇಶ್. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಧಾರವಾಡ ತಾಲೂಕು ಮನಸೂರು ಮನಗುಂಡಿಯ ಸಿದ್ದವ್ವ, ಈರಪ್ಪ, ಏರಿ ಹಕ್ಕಲ್ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣಂತ. ನದಯಾಲೋವಾನನೆ ಮಣಿರೇ ಹರಡಿ ಪಾರೊಳ ವರ್ಣವ ಶಿರವೆ ರಡಿ ಪಾರೊಳ ವನವ ಶಿರಲುವ ನನ್ನ ಮಣಿದೇವಿ ನನದರಯಲ್ಲ ನಿನಗೊಂಟ ಬಗೆವೆ ಹರಡಿ ಪಾರೊಳ ವನವ ಶಿರವೆ ರಡಿ ಪಾರೊಳ ವನವ ಶಿರವೆ ಕೀರ್ತುರದಾರಿ ಕಿರಗೊಡದೆ ನವ ಹದನ ರೇತೀನೆ ಹಳಿ ಬಂಡೆ ಬಂದೇ ನಂದಾರೆ ಗಿರಿದು ಸಕರಿಯಮ್ಮ ಮಾತ ತಂದೇನೆ ಇವ ಗೆದಸಡಿ ಪಾರೊಳವನವ ಸಿರವ ರಡಿ ಪಾರೊಳವನವ ಸಿರವ ಬೀಸಕ ಕೊಂತೆನೆ ಬಿಳಿ ಜಳ ಗೆಳತೆವ್ವ ಬಾರ ನನ ಗೆಳತೆ ಬರವಲ್ಲೆ ಹರಡಿ ಪಾರೊಳವನವ ಸಿರವ ಹರಡಿ ಪಾರೊಳವನವ ಸಿರವ ತಾಯೋ ನಿನ ಕೂದಲ ಕಾಲು ಸಿಗಿ ಕಾಯನಲ ತಕೊಡವ ಬೀಸ ನೀರ ದಡಿಯ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ದಡಿಯ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ನಾಲು ಅತ್ತ ಕೊಡ ಬಿಸ ನೀರ ಕರಿಯಮ್ಮ ನಾಡಿಗೆ ತನ ಜಡಿ ಹರಿಯಾಳೆ ದಡಿಯ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ದಡಿಯ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ತಾಯೋ ನಿನ ಕೂದಲಕ ತುಪ್ಪ ಸಿಗಿ ಕಾಯ ಇಪ್ಪತ್ತ ಕೊಡವ ತಣ್ಣೀರ ದಡಿಯ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ದಡಿಯ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ಇಪ್ಪತ್ತ ಕೊಡವ ಬಿಸ ನೀರ ಕರಿಯಮ್ಮ ಜಿಕ್ಕಿಗೆ ತನ ಜಡಿ ಹರಿಯಾಳೆ ದಡಿಯ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ದಡಿಯ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ಕೆಂಪ ಸೀರೆಯ ನೊಟ್ಟ ಗುಂಪ ಬಂಗಾರಿಟ್ಟ ಹಂಪಿ ಒಳಿಯಾಗ ಜಳ ಕಾವೆ ದಡಿಯ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ಹಂಪಿ ನೀ ಹೊಳಿಯಾಗ ಜಳಕ ಮಾಡಕಿನ್ಯಾರ ಆಕಿ ಮನಸೂರ ಕರಿಯಮ್ಮ ದಡಿಯ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ಕರಿಯ ಸಿರಿ ನೊಟ್ಟ ಹಿಡಿಯ ಬಂಗಾರಿಟ್ಟ ಹಿರಿಯ ಹೊಳಿಯಾಗ ಜಳ ಕಾವೆ ದಡಿಯ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ಹಿರಿಯ ನೀ ಹೊಳಿಯಾಗ ಜಳಕ ಮಾಡಕ್ಯಾರ ಆಕಿ ಮನಸೂರ ಕರಿಯಮ್ಮ ದಡಿಯ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರಂದಾಗ ತಾಳೆ ದಾರೊಡದೆ ನುಡಿಯ ಕೇಳೆ ನಂದರ ಕಾಯಿ ತಂದನಿ ನನ್ನ ತಾಯೋ ಎಲ್ಲೋ ಗ್ಯಾಳ ನ್ಯಾಯದ ಕಾಟಿ ನೆರಳಿಗೆ ದಡಿಯ ದಾರೊಡದೆ ನುಡಿಯ ಕೇಳೆ ನಂದರ ಸಡಗರೊಂದಾಗ ತಾಳೆ ದಡಿಯ ದಾರೊಡದೆ ನುಡಿಯ ಕೇಳೆ ನಂದರ ಸಡ